ಸಾಧನೀಯ ರಾಜ್ಯಪಾಲ ಥಾವರ್ಚಂದ್ರ ಅಭಿಮತ. ರಾಜ್ಯದ 9 ವಿಶ್ವವಿದ್ಯಾಲಯಗಳ ಮುಚ್ಚುವ ಕ್ರಮಕ್ಕೆ ವಿರೋಧ. ಮಂಡ್ಯದಲ್ಲಿ ಬಿಜೆಪಿ ಪ್ರಾಯೋಜನೆ. ಆರೋಗ್ಯಕರ ಜೀವನ ನಡೆಸಲು ಸ್ವಚ್ಛ ಪರಿಸರ, ಶುದ್ಧ ಗಾಳಿ, ಶುದ್ಧ ಆಹಾರ ಅತ್ಯಗತ್ಯ. ನೈರ್ಮಲ್ಯ ಒಂದು ನಿರಂತರ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಾರ್ವಜನಿಕರು ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ ಮತ್ತು ಜಲ ಸಂರಕ್ಷಣೆಯ ಬಗ್ಗೆ ಅರಿವು ಸಲ್ಲಿಸುವ ಕಾರ್ಯಕ್ರಮ. ಐವತ್ತು ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಉಚಿತ. 5,000 ರೂಪಾಯಿಗಳ ಕೃಷಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬೇಸಿಗೆ ಕಾಲದಲ್ಲಿ ಪಶುಗಳ ಸಮಗ್ರ ನಿರ್ವಹಣೆ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾ ಎಸ್ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಬೇಸಿಗೆ ಕಾಲದಲ್ಲಿ ಈ ಒಂದು ಪಶುಗಳ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡಿಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಎಸ್ ರಾಮಚಂದ್ರಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ರೈತ ಬಾಂಧವರೇ, ಇವತ್ತಿನ ಒಂದು ಸಂದರ್ಭದಲ್ಲಿ ಈಗ ಬೇಸಿಗೆ ಬರ್ತಾ ಇದೆ, ಈಗ ಬೇಸಿಗೆ ಬಂತು ಅಂತಂದರೆ ಈ ಒಂದು ಪಶುಗಳಲ್ಲಿ ಅಂತಂದರೆ ಕುರಿ ಮೇಕೆಗಳಲ್ಲಿ ಆಗಿರ್ಬೋದು, ಎಮ್ಮೆಗಳಲ್ಲಿ ಆಗಿರ್ಬೋದು, ಎತ್ತುಗಳಲ್ಲಿ ಆಗಿರಬಹುದು, ಹಸುಗಳಲ್ಲಿ ಆಗಿರಬಹುದು, ಅನೇಕ ರೀತಿಯಾದಂಥ ಒಂದು ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ವಿ. ಯಾಕಪ್ಪ ಅಂತಂದರೆ ಟೈಮಿಗೆ ಸರಿಯಾಗಿ ಅವಕ್ಕೆ ಆರೈಕೆ ಮಾಡಲಿಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಸಕಾಲಕ್ಕೆ ತಕ್ಕಂತೆ ಆಹಾರ ಕೊಡುವಂಥದ್ದು, ಸಕಾಲಕ್ಕೆ ತಕ್ಕಂತೆ ಅವಕ್ಕೆ ಸ್ನಾನ ಮಾಡಿಸುವಂಥದ್ದು, ಸಕಾಲಕ್ಕೆ ತಕ್ಕಂತೆ ಅವಕ್ಕೆ ನೀರನ್ನು ಕುಡಿಸುವಂಥದ್ದು ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಪಶುಗಳಿಗೆ ಸರಿಯಾದಂಥ ಒಂದು ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಏನಾದರೂ ಏರುಪೇರಾದರೆ ಸಾಕಷ್ಟು ಗಂಭೀರ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಇದ್ದಾರೆ, ಅವರಿಂದಲೂ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ 27 ಡಿಗ್ರಿ ಉಷ್ಣಾಂಶದಲ್ಲಿರ್ತಕ್ಕಂಥದ್ದು ಉಷ್ಣಾಂಶದಲ್ಲಿ ಮಿಶ್ರತಳಿ ಹಸುಗಳು ಮತ್ತು ಎಮ್ಮೆಗಳ ಆ ಒಂದು ಉಷ್ಣಾಂಶಕ್ಕೆ ಹೊಂದಿಕೊಂಡು ಹೋಗುವಂತ ವಲಯಕ್ಕೆ ಆರಾಮ ವಲಯ ಅಂತ ಕರಿತೀವಿ ನಾವು. ಇನ್ನು ನಮ್ಮ ದೇಶದ ಭಾರತ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಇದೆ. ಮುಖ್ಯವಾಗಿ ಮಿಶ್ರತಳಿ ಹಸು ಮತ್ತು ಎಮ್ಮೆಗಳಿಂದ ಬರ್ತತಿ ಹಾಲು ಉತ್ಪಾದನೆ. ಉಷ್ಣಾಂಶ ಜಾಸ್ತಿ ಆದಾಗ 50% ಕಡಿಮೆ ಆಗಿಬಿಡುತ್ತೆ ಹಾಲಿನ ಉತ್ಪಾದನೆ. ಮಿಶ್ರತಳಿ ಆಕಳ ಆಗಿರ್ಬೋದು ಎಮ್ಮೆ ಆಗಿರ್ಬೋದು ಕಡಿಮೆ ಆಗುತ್ತೆ, ಜೊತೆಗೆ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ, ಮೇವು ತಿನ್ನೋದು ಕಡಿಮೆ ಆಗುತ್ತೆ, ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ, ಜೊತೆಗೆ ಉಸಿರಾಟ ಜಾಸ್ತಿ ಆಗುತ್ತೆ, ಆಹಾರ ತಿನ್ನೋದು ಕಡಿಮೆ ಆಗಿ ಸಂತಾನೋತ್ಪತ್ತಿ ಕೆಲವು ಗಬ್ಬ ಕಟ್ಟಿದ್ರೆ ಆಸುಗಳನ್ನು ಆಭಾಷಣ ಆಗೋ ಸಾಧ್ಯತೆನೂ ಇರ್ತದೆ. ಈ ಒಂದು ವಲಯದಲ್ಲಿ ಉಷ್ಣಾಂಶವನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ವಿವಿಧವಾಗಿರ್ತಕ್ಕಂತ ಅಂಶಗಳು ಇರ್ತಾವು. ಈಗ ನೋಡ್ರಿ, ಉಷ್ಣಾಂಶ ಜಾಸ್ತಿ ಆದಾಗ ಹಾರ್ಮೋನ್ಗಳು, ನಾನು ಹೇಳಿದೆ ಹಾರ್ಮೋನ್ಗಳ ಉತ್ಪಾದನೆ ವ್ಯತ್ಯಾಸ ಆಗುತ್ತೆ. ಒಂದು ಗರ್ಭ ಧರಿಸುವ ಸಮಸ್ಯೆ ಆಗುತ್ತೆ. ಗರ್ಭ ಧರಿಸಿದ್ರೂ ಆಭಾಷಣ ಆಗೋ ಅಂದ್ರೆ ಆಭಾಷಣ ಆಗೋ ಸಾಧ್ಯತೆ ಇದೆ. ಮೇವು ತಿನ್ನೋದು ಕಡಿಮೆ ಆಗುತ್ತೆ, ನೀರೆಚ್ಚಿ ಕುಡಿಯುತ್ತೆ, ಮತ್ತೆ ಜೀರ್ಣಕ್ರಿಯೆ ಅಂದ್ರೆ ಚಯಾಪಚಯ ಕ್ರಿಯೆ ದಿನದಲ್ಲಿ ವ್ಯತ್ಯಾಸ ಆಗುತ್ತೆ. ಹೀಗೆ ಇಂತಹ ಮುಂತಾದ ಅಂಶಗಳು ಕಂಡು ಬರ್ತವೆ. ನಮ್ಮ ಒಂದು ಜಗಳೂರು ತಾಲೂಕಿನಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಪಶುಗಳ ಒಂದು ಸಾಕಾಣಿಕೆ ಮಾಡಿದ್ದಾರೆ ಸರ್? ಈಗ ಕುರಿ ಮೇಕೆ ಆಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಹಸುಗಳಾಗಿರ್ಬೋದು ಸರ್? ಈಗ ನೋಡಿ, ನಮ್ಮ ಮಿಶ್ರತಳಿ ಹಸುಗಳು ಒಂದು 5,000 ಇರಬಹುದು. ಈಗ ಜಾನುವಾರು ಗಣಿತ ನಡೀತಾ ಇದೆ. ಮಿಶ್ರತಳಿ ಹಸುಗಳು ಎಮ್ಮೆ ಆಗಿರ್ಬೋದು, ಹಸು ಆಗಿರ್ಬೋದು, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮತ್ತೆ ಕುರಿ ಮೇಕೆ 7 ಆಗಿದೆ. 130,000 ಕುರಿ ಮೇಕೆಗಳು ಇದಾವೆ ಜಗಳೂರು ತಾಲೂಕಲ್ಲಿ. ಹಸುಗಳು ಎಮ್ಮೆಗಳು ಕಡಿಮೆ ಆಗಿದೆ, ಅದು ಹಾಲು ಉತ್ಪಾದನೆ ಪರವಾಗಿಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಾವೆ. ಈಗ ಎತ್ತುಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ? ಎತ್ತುಗಳು ಪ್ರಮಾಣದಲ್ಲಿ ಬೇಕು ಸರ್? ಈಗ ಕೃಷಿಗೆ ಬೇಕು ಅಂತಂದ್ರೆ ಈಗೆಲ್ಲ ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ. ಟ್ರ್ಯಾಕ್ಟರ್ಗಳು ಅದು ಎಲ್ಲ ಮಾಡ್ಕೊಂಡು ಎತ್ತುಗಳು ವ್ಯವಸಾಯಕ್ಕೆಲ್ಲ ಕಡಿಮೆ ಆಗಿದೆ. ವ್ಯವಸಾಯಕ್ಕೆಲ್ಲ ಉಪಯೋಗ ಮಾಡೋದು ನಾವು ಸಾಮಾನ್ಯವಾಗಿ ಎತ್ತುಗಳಿಗಿಂತ ಟ್ರ್ಯಾಕ್ಟರ್ಗಳೇ ಜಾಸ್ತಿ ಆಗಿದೆ. ಈಗ ಬೇಸಿಗೆ ಬಂತು ಅಂದ ತಕ್ಷಣಕ್ಕೆ ಈಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ ನಮ್ಮ ಕೃಷಿಕರು, ಹೈನುಗಾರಿಕೆ ಮಾಡಂತವರು. ಈಗ ಬೇರೆ ಬೇರೆ ಕಡೆಯಿಂದ ಈಗ ಬೇರೆ ಬೇರೆ ತಳಿಯಾದಂತ ಈಗ ಜರ್ಸಿ ಆಗಿರ್ಬೋದು, HF ಆಗಿರ್ಬೋದು, ಬೇರೆ ಒಂದು ಭಾಗದಿಂದ ತಂದಂತಹ ಹಸುಗಳು ಅಂದ್ರೆ ನಮ್ಮ ಭಾಗಕ್ಕೆ ಈ ಒಂದು ವಾತಾವರಣಕ್ಕೆ ಒಂದಲ್ಲ ಅಂತಾರೆ ಬೇಸಿಗೆಯಲ್ಲಿ ಸರ್, ಅಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು? ಅಲ್ಲ, ನಿರ್ವಹಣೆ ಮಾಡೋದಂತಂದ್ರೆ ಈಗ ಬೇಸಿಗೆ ಬಂತು ತಕ್ಷಣ ಕೊಟ್ಟಿಗೆ ವಿನ್ಯಾಸ ಇಂಪಾರ್ಟೆಂಟ್. ಅದ್ ಬ್ರೀಡ್ಗಳು ಇದಾವೆ, HF ಇದೆ, ಜರ್ಸಿ ಇದೆ, ಗಿರ್ ಇದೆ, ಅವೆಲ್ಲ ಬ್ರೀಡ್ಗಳಿದಾವೆ ಹೊರಗಡೆಯಿಂದ ತಂದರೆ. ಈ ಪ್ರಮಾಣದಲ್ಲಿ ನಾವು ಸೆಲೆಕ್ಟ್ ಮಾಡ್ಬೇಕಲ್ಲ. ಒಂದು ಕೊಟ್ಟಿಗೆ ವಿನ್ಯಾಸ, ಎರಡನೇದು ತಳಿ ಆಯ್ಕೆ ಮಾಡ್ಕೊಂಡು ತರ್ಬೇಕು ನಾವು. ಈ ಒಂದು ಕಾರಣಕ್ಕೆ ನಾವು ಎಲ್ಲಾ ರೀತಿಯ ಬ್ರೀಡ್ಗಳು ತರಬೇಕು, ಆ ತರ ಹೊಂದಾಣಿಕೆ ಆಗುವಂತ ತಳಿಗಳನ್ನು ತರಬೇಕಾಗ್ತದೆ. ಈಗ ಕೊಠಡಿ ವಿನ್ಯಾಸ ಅಂತಂದ್ರೆ ಯಾವ ರೀತಿ ಮಾಡ್ಬೇಕು ಸರ್? ಕೊಠಡಿ ವಿನ್ಯಾಸ ಅಂತಂದ್ರೆ ಈಗ ನೋಡ್ರಿ, ಶೆಡ್ ಕನ್ವರ್ಷನ್ ಮಾಡ್ಬೇಕಂತಂದ್ರೆ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಹಾಕ್ಬೇಕು. ಈ ಒಂದು ಕೋಳಿ ಸಾಕಾಣಿಕೆಗಳಲ್ಲೂ ಅಷ್ಟೇ, ಜಾನುವಾರು ಸಾಕಾಣಿಕೆಗಳು ಅಷ್ಟೇ, ಪೂರ್ವ ಪಶ್ಚಿಮ ದಿಕ್ಕಲ್ಲಿ ನಾವು ಶೆಡ್ ಹಾಕ್ಬೇಕು. ಯಾಕೆ ಗೊತ್ತಾ? ಪೂರ್ವ ಪಶ್ಚಿಮದಲ್ಲಿ ಶೆಡ್ ಹಾಕಿದ್ರೆ ನಮಗೆ ಬಿಸಿಲು ಶೆಡ್ ಒಳಗೆ ಬರಲ್ಲ. ಆ ಒಂದು ಕಾರಣದಿಂದ ಪೂರ್ವ ಪಶ್ಚಿಮಕ್ಕೆ ಹಾಕ್ಬೇಕು ಶೆಡ್ಡು. ಕೊಟ್ಟಿಗೆ ಅಗಲ ಅಂತಂದ್ರೆ 5.5-9.0 ಅಗಲ ಉದ್ದ ಈ ತರ ಮಾಡಬೇಕು. ಜೊತೆಗೆ 4-6 meters ಎತ್ತರ ಇರಬೇಕು. ಜೊತೆಗೆ ಆಸ್ಪ್ರೋಸಸ್ ಶೀಟ್ಗಳು ಕೊಟ್ಟಿಗೆ ಹಾಕ್ಬೇಕು ನಾವು. ತೆಳುವಾದ ಶೀಟ್ಗಳು ಹಾಕಿದ್ರೆ ಬಿಸಿಲಿನಿಂದ ತಡೆಗಟ್ಟಬಹುದು, ಕಡಿಮೆ ಮಾಡಬಹುದು. ಬೇಸಿಗೆ ನಿರ್ವಹಣೆಯಲ್ಲಿ ನೋಡಿ, ಮನುಷ್ಯರಿಗೆ ಸುಮಾರು ಬೆವರಿನ ಗ್ರಂಥಿಗಳು ಜಾಸ್ತಿ ಇರ್ತವೆ, ಎಮ್ಮೆಗಳಲ್ಲಿ ಕಡಿಮೆ. ಎತ್ತು ಹಸುಗಳಲ್ಲಿ ಇರ್ತದೆ, ಎಮ್ಮೆಗಿಂತ ಜಾಸ್ತಿ ಇರ್ತದೆ ಗ್ರಂಥಿಗಳಂತಂದ್ರೆ ಈ ಚರ್ಮ ಹೊರಪದರ, ಮಧ್ಯಪದರ, ಒಳಪದರ, ಡರ್ಮಿಸ್, ಎಪಿಡರ್ಮಿಸ್, ಸಬ್ಕ್ಯೂಟೇನಿಯಸ್ ಅಂತ. ಈಗ ಮಧ್ಯಪದರದಲ್ಲಿ ಗ್ಲಾಂಡ್ ಇರ್ತವೆ, ಸೆಬೇಸಿಯಸ್ ಗ್ಲಾಂಡ್ ಅಂತ ಇರ್ತವೆ, ಆ ಬೆವರಿನ ಗ್ರಂಥಿಗಳು. ಆ ಬೆವರಿನ ಗ್ರಂಥಿಗಳು ಬಹಳ ಮುಖ್ಯ. ಬೇಸಿಗೆಯಲ್ಲಿ ಬೆವರಿನ ಉತ್ಪಾದನೆ ಯಾವಾಗ ಆಗುತ್ತೆ ಆವಾಗ ತಾಪಮಾನನು ಸರಿದೂಗಿಸುತ್ತೆ, ಸಹಿಸಿಕೊಳ್ಳುವಂತ ಶಕ್ತಿ ಇರ್ತದೆ. ನೋಡ್ರಿ, ಆಲ್ಮೋಸ್ಟ್ ನಾವು ಆಹಾರ ನೀಡೋದು ಅಷ್ಟೇ. ಈಗ ಎಮ್ಮೆಗಳಲ್ಲಿ ಕಡಿಮೆ ಇದೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಾವು ಬೆಳಿಗ್ಗೆ ಸಂಜೆ ರಾತ್ರಿಗೆ 3-4 times ಆಹಾರ ಕೊಡ್ಬೇಕಾಗ್ತದೆ. ಅಂದ್ರೆ ಬೆಳಿಗ್ಗೆ 11 ಒಳಗಡೆ ರಾಸುಗಳ ಹೊರಗಡೆ ಬಿಟ್ಟು ಬಿಸಿಲಿಗೆ ಬಿಟ್ಟು ಆಮೇಲೆ ಮೇವು ಹಾಕ್ಬೇಕು. ಮತ್ತೆ 4 times, ರಾತ್ರಿಗೊಂದ್ಸರಿ, ಒಂದು ದಿನಕ್ಕೆ 3-4 times ಮೇವು ಹಾಕ್ಬೇಕು. ಹಂಗಾದ ಮೇಂಟೈನ್ ಆಗುತ್ತೆ. ಜೊತೆಗೆ ಮಿನರಲ್ ಮಿಕ್ಸ್ಚರ್, ಒಳ್ಳೆ ತಂಪಾದ ನೀರನ್ನು 7 ದಿನವಿಡೀ ನೀಡಬೇಕು ನಾವು. ಜೊತೆಗೆ ಆಹಾರ ಪದ್ಧತಿ ಹೆಂಗಿರ್ತದಂದ್ರೆ ಸ್ವಲ್ಪ ನಾರಿನಂಶ ಇರುವಂತ ಹಸಿರು ಮೇವು, ಒಣಮೇವು ಕೊಡ್ಬೇಕು. ಯಾವ ನಾರಿನಂಶ ನೋಡ್ರಿ, ರಾಗಿ ಹುಲ್ಲು, ಭತ್ತದ ಹುಲ್ಲು, ಮೆಕ್ಕೆಜೋಳದ ಸಿಪ್ಪೆ ರೌದಿ, ಮತ್ತೆ ಕಬ್ಬಿನ ರೌದಿ, ಇದು ನಾರಿನಂಶ ಹೊಂದಿರತಕ್ಕಂತ ಮೇವುಗಳು. ಈಗ ನಮ್ಮಲ್ಲಿ ಕೊಡ್ತೀವಿ ನೋಡ್ರಿ, ಮೆಕ್ಕೆಜೋಳ ಕೊಡ್ತೀವಿ, ಮತ್ತೆ ಕೆಂಪು ಜೋಳ ಕೊಡ್ತೀವಿ, ಅಲಸಂದಿ ಕೊಡ್ತೀವಿ, ಎಲ್ಲ ಮೇವಿನ ಬೀಜ ಕೊಡ್ತೀವಿ. ಮೇವಿನ ಬೀಜನ ನಾವು ಕೊಟ್ಟು ಮೇವು ಬೆಳೆ ಅಂತ ಹೇಳ್ತೀವಿ. ಈ ಒಂದು ಆಹಾರ ಕೊಡೋದ್ರಿಂದ ನಮಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಮೂರ್ನಾಲ್ಕು ಸರಿ ಕೊಡ್ಬೇಕು ನಾವು. ಹಾಲಿನ ಉತ್ಪಾದನೆ ಹೆಚ್ಚಬೇಕು ಅಂತಂತಂದ್ರೆ ಈಗ ಹಸಿಮೇವೆಲ್ಲ ಕೊಡ್ಬೇಕಾಗುತ್ತೆ ಸರ್. ಹಸಿಮೇವು ಕೊಡ್ಬೇಕು ಈಗ ಬೇಸಿಗೆಯಲ್ಲಿ ಅಂದ್ರೆ ಯಾವ ಒಂದು ಹಸಿಮೇವನ್ನ ಬೆಳ್ಕೊಳ್ಳೋಕೆ ನಮ್ಮ ರೈತರಿಗೆ ಅವಕಾಶ ಇದೆ ಸರ್? ಈಗ ನಮ್ಮಲ್ಲಿ ಇಲಾಖೆಯಲ್ಲಿ ಕೆಂಪುಜೋಳ ಕೊಡ್ತೀವಿ, ಒಂದು ಸರ್ಗಮ್ ಮೆಕ್ಕೆಜೋಳ ಕೊಡ್ತೀವಿ, ಜೊತೆಗೆ ಅಲಸಂದಿ ಕೊಡ್ತೀವಿ, ಜೊತೆಗೆ ಸಜ್ಜೆ ಕೊಡ್ತೀವಿ. ಈ ಒಂದು ಮೇವು ಕೊಡೋದ್ರಿಂದ ಕೆಲವೊಂದು ಕೆಂಪುಜೋಳ ಸರ್ಗಮ್ ಐದರಿಂದ ಆರು ಕಟಿಂಗ್ ಬರ್ತದೆ ಹಸಿಮೇವು. ಇನ್ನು ಒಣಮೇವು ಅಂತಂದ್ರೆ ಸಿಪ್ಪೆ ಕೊಡೋದು, ಯಾವುದು ಬತ್ತದುಲ್ ಕೊಡೋದು, ಬತ್ತದುಲ್ಲು ಒಂದು ಐದರಿಂದ ಆರು ಕೆ ಜಿ ಕೊಡೋಣ ಒಣಮೇವು. ಯಾವ್ದಾಗಿರ್ಬೋದು ಬತ್ತದುಲ್ ಆಗಿರ್ಬೋದು, ರಾಗಿ ಹುಲ್ ಆಗಿರ್ಬೋದು, ಒಟ್ಟಾಗಿರ್ಬೋದು, ಒಂದು ಐದರಿಂದ ಆರು ಕೆ ಜಿ ಒಣಹುಲ್ಲು. ಜೊತೆಗೆ ನಾವು ಹಸಿಮೇವು ಅಂತಂದ್ರೆ ಒಂದು ಹದಿನೈದು ಕೆ ಜಿ ಅಂತ ಕೊಡಬೇಕು. ಹದಿನೈದು ಇದೊಂದು ಐದು ಇಪ್ಪತ್ತು ಕೆ ಜಿ, ಇಪ್ಪತ್ತು ಕೆ ಜಿ ಒಂದು ನಾನ್ನೂರು ಕೆ ಜಿ ಇರ್ತಕ್ಕಂಥ ರಾಸುಗೆ ಕೊಡೋದು, ಮತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ನೀರ್ ಕೊಡ್ಬೇಕು. ಈಗ ಆಹಾರ ಎಷ್ಟು ಮುಖ್ಯನೋ ಬೇಸಿಗೆಯಲ್ಲಿ ಈಗ ನೀರ್ ಅಷ್ಟೇ ಮುಖ್ಯ ಅಂತ ಹೇಳಿ. ನೀರ್ ಅಷ್ಟೇ ಮುಖ್ಯ ಸರ್. ಹಸುಗಳಿಗೆ ಏನಾದ್ರೂ ನೀರಿನ ಕೊರತೆ ಆದ್ರೆ ಅಲ್ಲಿ ಏನು ಸಮಸ್ಯೆಗಳು ಬರ್ತವೆ ಸರ್? ಸಮಸ್ಯೆ ಬರ್ತದೆ ಅಂತಂದ್ರೆ ಬಹಳ ತೇಕ್ತಾ ಇರ್ತವೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಕೆಲವೊಂದ್ಸರಿ ಉಷ್ಣಾಂಶ ಜಾಸ್ತಿ ಆಗಿ ಸಾಯೋ ಪರಿಸ್ಥಿತಿನೂ ಬರ್ತದೆ. ಇನ್ ಎತ್ತುಗಳಲ್ಲಿ ನಾವು ಇದ್ ಮಾಡ್ಕೊಂಡೋದ್ರೆ ವ್ಯವಸಾಯದ್ದು ಅದು ಶಕ್ತಿನೇ ಕುಂದಿಸುತ್ತೆ, ಅದು ಬಡಕ್ಲಾಗ್ತವೆ ಅಂದ್ರೆ ತೆಳ್ಳಗಾಗ್ತವೆ, ಡಿಹೈಡ್ರೇಷನ್ ಆಗುತ್ತೆ, ಈ ತರ ಎಲ್ಲ ಆಗುತ್ತೆ, ಹಾಲಿನ ಇಳುವರಿನೂ ಕಡಿಮೆ ಆಗುತ್ತೆ. ಈಗ ನೀರು ಅಂತಂದ್ರೆ ಶುದ್ಧವಾದ ನೀರು ಯಾವ ರೀತಿ ಕೊಡಬೇಕು ಸರ್? ಈಗೆಲ್ಲ ನಮಗೆ ಶುದ್ಧವಾದ ನೀರೇ ಬರೋದು ಯಾಕೆ ಗೊತ್ತಾ? ಬೋರ್ವೆಲ್ ಇರೋ ಎಲ್ಲ ಆಲ್ಮೋಸ್ಟ್ ಶುದ್ಧವಾಗಿರ್ತಕ್ಕಂಥ ನೀರು. ಈಗ ಸಾಕಷ್ಟು ನಾವು ಹಿಂದಿನ ಕಾಲದಲ್ಲಿ ನೋಡಿದಾಗ ಈಗ ಜಾಸ್ತಿ ನೀರು ಕುಡಿಯಲಿ ಅಂತೇಳಿ, ರುಚಿ ಬರಲಿ ಅಂತೇಳಿ ಉಪ್ಪು ಹಾಕುವಂಥದ್ದು, ಹಿಟ್ಟು ಹಾಕುವಂಥದ್ದು ಇದನ್ನೆಲ್ಲ ಮಾಡಾರ ಸರ್? ಈಗಲೂ ಮಾಡ್ಬೋದು, ಹಿಟ್ಟು ಹಾಕ್ತೀವಿ, ಉಪ್ಪು ಹಾಕ್ತೀವಿ, ಜೊತೆಗೆ ಬೆಲ್ಲನೂ ಕಲಿಸ್ತೀವಿ ನಾವು. ಈಗ ಸ್ವಲ್ಪ ರೇಟ್ ಆಗಿರೋದ್ರಿಂದ ಯಾರು ಹಾಕಲ್ಲ, ಉಪ್ಪು ಬೆಲ್ಲ ಮಿನರಲ್ ಮಿಕ್ಸ್ಚರ್ ಲವಣ ಮಿಶ್ರಣ ಎಲ್ಲ ಕೊಡ್ತೀವಿ ನಾವು. ಈಗ ಬಾನಿ ಅಂತೇಳಿ ಗಾಂಧಿ ಮಾಡಿ ಬಾನಿ ಇಟ್ಟು ಬಿಡ್ರ ಸರ್, ಮುಸುರೆ ಹಾಕರು ಮನೆಯಲ್ಲಿ ಏನೇನು ಬರುತ್ತೋ, ಈಗ ಅನ್ನ ಮುದ್ದೆ ಇದೆಲ್ಲ ಉಳಿದದ್ದು ವೇಸ್ಟ್ ಇರೋದೆಲ್ಲ ಹಾಕಿ ಬಿಡರು ಅಂದ್ರೆ ಅವು ಯಾವಾಗ ನೀರು ಕುಡಿಯಂಗಾಗುತ್ತೋ ಅವಾಗ ಕುಡಿಯಕ್ಕೆ ಒಂದು ಅವಕಾಶ ಇರತ್ತೆ ಸರ್. ಅಂದ್ರೆ ಈ ಪದ್ಧತಿ ಇನ್ನೂ ಇದೆಯಾ ಸರ್? ಇನ್ನು ಕೆಲವು ಕಡೆ ಇದೆ, ಎಲ್ಲಾ ಕಡೆ ಇಲ್ಲ. ತಾಜಾ ನೀರು ಇಡ್ತಾರೆ ಈಗ. ಈಗ ಯಾಕೆ ಗೊತ್ತಾ? ಈ ಬಾನಿ ಇರೋದ್ರಿಂದ ಏನಾಗುತ್ತೆ, ಮನುಷ್ಯನಿರ್ತಕ್ಕಂತ ಈ ಟ್ಯೂಬರ್ಕ್ಲೋಸಿಸ್ ಕ್ಷಯ ರೋಗ ಅಂತ ಏನಿದೆ, ಕೆಲವು ರೋಗಗಳು ಅಂಟು ರೋಗಗಳೇನಿದಾವೆ, ಮನುಷ್ಯನಿಂದ ಪ್ರಾಣಿಗಳಿಗೆ ಬರ್ತದೆ, ಪ್ರಾಣಿಯಿಂದ ಮನುಷ್ಯನಿಗೆ ಹೋಗ್ತದೆ. ಹಂಗಾಗಿ ಬಾನಿ ಇರೋದು ಕಡಿಮೆ. ಈ ಅಂಟು ರೋಗಗಳು ಯಾವಾಗ ಜಾಸ್ತಿ ಆದವು ಆವಾಗಿಂದ ಬಾನಿ ಇಡೋದು ಕಡಿಮೆ ಆಗ್ಬಿಡ್ತು. ಯಾಕಂದ್ರೆ ಮನುಷ್ಯನಿಗೆ ಕ್ಷಯ ರೋಗ ಬಂತು ಅಂದ್ರೆ ಪ್ರಾಣಿಗಳಿಗೂ ಬಂದ್ಬಿಡುತ್ತೆ. ಟ್ರೀಟ್ಮೆಂಟ್ ಇದೆ, ಇಲ್ಲ ಅಂತಲ್ಲ, ಮನುಷ್ಯನಿಗೆ ಟ್ರೀಟ್ಮೆಂಟ್ ಇದೆ. ಆದ್ರೆ ಪ್ರಾಣಿಗಳಿಗೆ ಬಂದ್ರೆ ಅದು ಕಾಸ್ಟ್ಲಿಯಸ್ಟ್ ಟ್ರೀಟ್ಮೆಂಟ್ ಅದು. ಈ ಕ್ಷಯ ರೋಗ ಅಂತಂದ್ರೆ ಈಗ ಜೀರೋ ಮಾಡ್ಬೇಕು ಅಂತ ಹೊಂಟತೆ ಈ ಕ್ಷಯ ರೋಗದ್ದು. ಆ ರೋಗಗಳು ಬರೋದ್ರಿಂದ ಬಾನಿ ಈ ಸರಿ ಈಗ ಎಲ್ಲಾ ಕಡೆನೂ ಕಡಿಮೆ ಇದೆ, ಮುಸರಿನ ಇಡ್ತಾರೆ ಅದು ಕಡಿಮೆ. ಬೇಸಿಗೆಯಲ್ಲಿ ಹಸುಗಳು ಎಷ್ಟು ಮುಖ್ಯನೋ ಕರುಗಳು ಅಷ್ಟೇ ಮುಖ್ಯ ಸರ್. ಪಾಲನೆ ಮಾಡ್ಬೇಕು. ಕರುಗಳು ಅಂತಂದ್ರೆ ಇಲ್ಲೇ ಒಂದ್ ಕಡೆ ಕಟ್ಟಿ ಅಲ್ಲೇ ಮೇವು ಹಾಕಂತದ್ದು, ನೀರ್ ಹಾಕಂತದ್ದು ಇದು ಮಾಡ್ತಾರೆ ಅಂದ್ರೆ ಸ್ವಚ್ಛತೆ ಮೇಲೆ ಪರಿಣಾಮ ಬೀರಲ್ಲ ಸರ್? ಇಲ್ಲ, ಸ್ವಚ್ಛತೆ ಮೇಲೆ ಪರಿಣಾಮ ಬೀರುತ್ತೆ ಇಲ್ಲ ಅಂತಲ್ಲ ನಾವು ಹೇಳೋದು. ಆದ್ರೆ ಕರುಗಳಿಗೆ ಈಗ ಒಂದು ಮನೆಯಲ್ಲಿ ಒಂದ್ ಐದು ಕರುಗಳು ಇದೆ ಅಂತಂದ್ರೆ ಅದಕ್ಕೆ ತಕ್ಕಂತೆ ಜಂತುಗಳು ನಾಶ ಹಾಕೋದು, ಎರಡು ತಿಂಗಳ ಮಟ್ಟಿಗೆ ಹಾಲು ಕುಡಿಸೋದು, ಮತ್ತೆ ಒಂದೂವರೆ ಎರಡು ತಿಂಗಳಾದ್ಮೇಲೆ ತನ್ನಷ್ಟಕ್ಕೆ ತಾನೇ ಮೇವು ತಿನ್ನೋದು ಪ್ರಾರಂಭ ಮಾಡುತ್ತೆ. ಯಾಕೆಂತಂದ್ರೆ ಹಸುಗಳು ಎಮ್ಮೆಗಳಲ್ಲಿ ಜಠರದಲ್ಲಿ ನಾಲ್ಕು ಪೌಚ್ ಇರ್ತವೆ, ರೂಮೆನ್ ರೆಟಿಕ್ಯುಲಮ್ ಒಬಾಸಮ್ ಅಬೋಬಿಯಾಸಮ್ ಅಂತ ಪೌಚ್ ಇರೋದ್ರಿಂದ ಈಗ ಒಂದು ಒಂದೂವರೆ ತಿಂಗಳೊಳಗಿನ ಸಿಂಗಲ್ ಸ್ಟಮಕ್ ಆಗಿರ್ತದೆ ಅದು. ಸುಮಾರು ಸಮಯ ಒಂದೂವರೆ ಎರಡು ತಿಂಗಳಾದ್ಮೇಲೆ ಈ ನಾಲ್ಕು ಪೌಚ್ಗಳು ಓಪನ್ ಆಗ್ತಾವ, ಮೆಲಕಾಡುತ್ತವ, ಮೆಲಕಾಡದ್ಮೇಲೆ ಹುಲ್ ತಿನ್ನುತ್ತೆ, ಹುಲ್ ತಿನ್ನೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಾಲ್ಕು ಪದರಗಳನ್ನು ಓಪನ್ ಮಾಡಿಕೊಂಡು ಮೇವು ತಿನ್ನೋ ಸ್ಟಾರ್ಟ್ ಮಾಡುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರ್ತತೆ, ಎಲ್ಲ ಮಾಡ್ತತೆ. ಆ ಒಂದು ಕಾರಣದಿಂದ ಈಗ ನಾವು ಅನಾಟಾಮಿಕಲಿ ಏನು ಹೇಳ್ತೀವಿ ಅದನ್ನ ನಾವು ಮಾಡ್ತೀವಿ. ಒಂದೂವರೆ ಎರಡು ತಿಂಗಳಾದ್ರೆ ಮೇವು ತಿನ್ನುತ್ತೆ, ಮೂರು ತಿಂಗಳವರೆಗೂ ಕುಡಿಸೋಣ ಬೇಡ ಅಂತಲ್ಲ ನಾನು ಹೇಳೋದು. ಹಾಲು ಕುಡಿಸ್ದಂಗೆಲ್ಲ ಒಳ್ಳೇದೇ, ಒಳ್ಳೆ ದಷ್ಟ ಪುಷ್ಟವಾಗಿ ಬೆಳಿತತೆ, ಕರುಗಳು ಚೆನ್ನಾಗಿ ಮೇವು ತಿಂತವೆ, ಮುಂದಿನ ಜೀವನ ಪರ್ಯಂತ ಚೆನ್ನಾಗಿರ್ತದೆ. ಈಗ ಉಣ್ಣೆ ಬೀಳುವಂಥದ್ದು ಇದನ್ನೆಲ್ಲ ಸಾಕಷ್ಟು ನೋಡಿದೀವಿ ಚಿಕ್ಕ ಕರುಗಳಲ್ಲಿ, ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಸರ್? ಮೊದಲು ಕೊಟ್ಟಿಗೆನ ನಾವು ಕ್ಲೀನ್ ಮಾಡ್ಕೋಬೇಕು, ಹುಳ ಉಪ್ಪಡಿ ನೋಡ ಸೊಳ್ಳೆ ಅವೆಲ್ಲದಕ್ಕೂ ನಾವು ಸಿಂಪಡಣೆ ಮಾಡಿ ನಾವು ಅದನ್ನು ತಡೆಗಟ್ಟಬೇಕು. ಈ ಉಣ್ಣೆ ಬೀಳ್ತಿದ್ದಂಗೆ ಅದನ್ನು ತಡೆಗಟ್ಟರೆ ರಾಸುಗಳಲ್ಲಿ ಉಣ್ಣೆ ಬಿಡೋದು ಕಡಿಮೆ ಆಗುತ್ತೆ. ಅದಕ್ಕೆ ಇಂಜೆಕ್ಷನ್ ಇದೆ, ಮೈಗಚ್ಚೋ ಔಷಧಿನೂ ಇದೆ. ಇಂಜೆಕ್ಷನ್ ಮಾಡ್ಕೊಂಡ್ರು ಆಯ್ತು. ಕರುಗಳಲ್ಲಿ ಬಂದರೆ ಉಣ್ಣೆ ವಸ್ತಿ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೇನು ಮಾಡ್ತೀವಿ ನಾವು, ಇಂಜೆಕ್ಷನ್ನೇ ಪ್ರಿಸ್ಕ್ರೈಬ್ ಮಾಡ್ತೀವಿ. ಕರುಗಳಲ್ಲಿ 2-3 ತಿಂಗಳ ಕರು ಅಂತಂದರೆ ಐವರ್ಮೆಕ್ಟಿನ್ ಇಂಜೆಕ್ಷನ್ ಮಾಡ್ಕೊಂಡ್ರೆ ಉಣ್ಣೆ ಎಲ್ಲ ಹೋಗ್ತವೆ. ಸ್ವಲ್ಪ ವೀಕ್ ಆಗದಿದ್ದಂಗೆ ದಷ್ಟ ಪುಷ್ಟ ಹೋಗಿ ಹಾಲು ಕುಡ್ಕೊಂಡು ಮೇವು ತಿಂದ್ಕೊಂಡು ಆರಾಮಾಗಿರ್ಬೋದು. ಈಗ ಹಸುಗಳಿಗೆ ಆಗಿರ್ಬೋದು ಕರುಗಳಿಗೆ ಆಗಿರ್ಬೋದು ಉಣ್ಣೆ ಬಂದ ಮೇಲೆ ನಾವು ಔಷಧಿಗಳನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಈಗ ಕೊಟ್ಟಿಗೆ ಅಂತ ಏನಿರುತ್ತೋ ಅದನ್ನ ಕ್ಲೀನ್ ಮಾಡಿಕೊಂಡು ಸ್ವಚ್ಛತೆಯಿಂದ ಇದ್ದು ಅಲ್ಲಿ ಉಣ್ಣೆ ಬರದ ಹಾಗೆ ನಾವು ಹೆಚ್ಚು ಮುಂಜಾಗ್ರತೆ ವಹಿಸಬೇಕು. ಹೌದು ಹೌದು, ಮುಂಜಾಗ್ರತೆ ಕ್ರಮವಾಗಿ ನಾವು ಮುಖ್ಯವಾಗಿ ಏನಬೇಕಂದ್ರೆ ಕೊಟ್ಟಿಗೆ ಕ್ಲೀನ್ ಮಾಡ್ಕೋಬೇಕು. ಮುಂಜಾಗ್ರತೆ ಮಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ಉತ್ತರ ಹೇಳ್ದೆ ನಾನು ಮರ್ತ್ಬಿಟ್ಟೆ, ಎಮ್ಮೆಗಳಲ್ಲಿ ಸ್ವಲ್ಪ ಬೆವಿನ ಗ್ರಂಥಿಗಳು ಕಡಿಮೆ ಇದೆ ಅಂತ ಹೇಳಿದ್ನಲ್ಲ, ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬಿಡ್ತಾರೆ ಈ ಮೇಲೆಗೆ ಬಿಡ್ತೀವಲ್ಲ, ಬಿಟ್ಟಾಗ ಈ ಹೊಂಡಗಳಲ್ಲಿ ಕೆರೆಗಳಲ್ಲಿ ಉಲ್ಡಾಡ್ತವೆ. ಅದೆಲ್ಲ ಒಂಥರ ಬುರ್ದಿ ಇರುತ್ತೆ, ಬುರ್ದಿ ಇರ್ತದೆ. ಕಾರಣ ಇಷ್ಟೇ, ಆ ಉಷ್ಣಾಂಶ ತಡ್ಕೊಳಕ್ ಆಗಲ್ಲ ಅವು ಎಮ್ಮೆಗಳಲ್ಲಿ. ಅದಕ್ಕೋಸ್ಕರ ಈ ಚೆಕ್ ಡ್ಯಾಮ್ಗಳು ಕೆರೆಗಳು ಹೊಂಡಗಳಲ್ಲಿ ಮೈ ತೊಳ್ಕೊಂಡು ಬರ್ತವೆ. ಸಾಮಾನ್ಯ ಎಮ್ಮೆಗಳೇ ಜಾಸ್ತಿ, ಹಸುಗಳು ಎತ್ತುಗಳು ಕಡಿಮೆ. ಯಾಕಂದ್ರೆ ತಾಪಮಾನಕ್ಕೆ ತಾಳ್ಲಾರ್ದೆ ಅವು ಅಲ್ಲಿ ಹೋಗ್ತವೆ. ಬಿಡ್ಬೇಕು ನಾವು, ಅದು ತಾಳ್ಲಾರ್ದೆ ಅಂತಲ್ಲ, ನಾವು ಈಗ ಕೊಟ್ಟಿಗೆಯಲ್ಲಿ ಫ್ಯಾನ್ಗಳೂ ಹಾಕಬೇಕು. ತಾಪಮಾನಕ್ಕೆ ಮೇಲೆ 1-2-3-4 ಇಂಚ್ವರೆಗೂ ಗರಿಗಳಾಕಿ ತಂಪಾದ ಉಷ್ಣಾಂಶವನ್ನು ಮೇಂಟೈನ್ ಮಾಡ್ಕೊಂಡು ಇರ್ಬೇಕು ನಾವು. ಈಗ ಬೇಸಿಗೆ ಬಂತು ಅಂದ ತಕ್ಷಣಕ್ಕೆ ಸಾಕಷ್ಟು ಕಡೆ ನಾವು ನೋಡಿದೀವಿ, ಈಗ ಎಲ್ಲ ಹೊರಗಡೆ ಮೇಸಕ್ಕೆ ಹೊಡ್ಕೊಂಡು ಹೋಗ್ತಾರೆ, ಈಗ ಅಲ್ಲೆಲ್ಲ ಕೆಸರಲ್ಲಿ ಉರುಡ್ತಾವ ಸರ್. ಉರುಡಿದಾಗ ಮೈಯೆಲ್ಲ ಕೆಸರಾಗಿರುತ್ತೆ. ಅಂದ್ರೆ ಸಂಜೆ ಬಂದಾಗ ಮನೆಯಲ್ಲಿ, ಈಗ ಕೆಲವು ರೈತರು ನೋಡಿದ್ವಿ, ಈಗ ಮೈ ತೊಳೆಯಂತವ್ರನ್ನ ನೋಡಿದ್ವಿ, ಮೈ ತೊಳೆದೇ ಇರೋಂಥವ್ರನ್ನ ನೋಡಿದ್ವಿ, ನೇರವಾಗಿ ಅಲ್ಲಿ ಹಾಲು ಕರೀತಾರೆ. ಅಂದ್ರೆ ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಸರ್, ಸ್ವಚ್ಛತೆ ಅಂತ ಬರಬೇಕು ಅಂದ್ರೆ? ಅಲ್ಲ, ಸ್ವಚ್ಛತೆ ಇರಬೇಕು. ಈಗ ಕೆಸರಲ್ಲಿ ಉಡ್ಡಾಡಿದ ತಕ್ಷಣ ಅದಕ್ಕೆ ಕೆಚ್ಚಲ್ ಅಷ್ಟೇ ತೊಳಿತಾರೆ ಕೆಲವರು, ಕೆಚ್ಚಲ್ ತೊಳಿಬೇಕು. ಆ ಮೈನೂ ತೊಳಿಬೇಕು, ನೀರು ಜಾಸ್ತಿ ಇದ್ರೆ ಮೈ ತೊಳೆಯೋಣ. ಈಗ ಮಧ್ಯಾಹ್ನಪ್ಪ, ಮಧ್ಯಾಹ್ನ 12-1 ಗಂಟೆವರೆ, ಸಾಯಂಕಾಲ 3 ಗಂಟೆಗೆ ಬರ್ತವಲ್ಲ, 3 ಗಂಟೆಗೆ ಬಂದು ಎಲ್ಲ ಕ್ಲೀನಾಗಿ ಮೈ ಎಲ್ಲ ತೊಳೆದು ಇದ್ರೆ ಕೆಚ್ಚಲು ರೋಗ ಬರೋದು, ಬೇರೆ ರೋಗಗಳು ಬರೋದು ತಡೆಗಟ್ಟುತ್ತೆ. ಸರ್, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಅಂದ್ರೆ ಹೈನುಗಾರಿಕೆಯಲ್ಲಿ ಹಸು ಕರುಗಳಿಗೆ ಆಗಿರ್ಬೋದು, ಹಸುಗಳಿಗೆ ಆಗಿರ್ಬೋದು, ಎಮ್ಮೆಗಳಿಗೆ ಆಗಿರ್ಬೋದು, ಎತ್ತುಗಳಿಗೆ ಆಗಿರ್ಬೋದು, ಈಗ ರೋಗ ಅಂತಂದ್ರೆ ಯಾವ ರೋಗ ಕಾಡುತ್ತದೆ ಸರ್? ಬೇಸಿಗೆಯಲ್ಲಿ ಯಥೇಚ್ಛವಾಗಿ ನಮ್ಮಿರೋದು ಒಂದೇ ರೋಗ, ಎಪಿಮೆರಲ್ ಫೀವರ್ ಅಂತ ಬರ್ತದೆ. ಇದು ವೈರಲ್ ಡಿಸೀಸಸ್, ಇದನ್ನು ಸಾಯಕಾಯಿಲೆ ಅಲ್ಲ. ಆ ರೋಗ ಬಂದ್ರೆ ಸ್ವಲ್ಪ ಕಾಲು ಕುಂಟ್ತವೆ, ಮತ್ತೆ ಸ್ವಲ್ಪ ಜ್ವರ ಇರ್ತದೆ, ಮೇವು ತಿನ್ನೋದು ಬಿಡ್ತವೆ, ಇಲ್ಲ ಕಡಿಮೆ ಮೇವು ತಿಂತವೆ. ಒಂದಿನ 2 ದಿನ ನಾವು ಚಿಕಿತ್ಸೆ ನೀಡಿದ್ರೆ ಅದೇನು ಆರಾಮಾಗುತ್ತೆ. 3-4 ಡೇಸ್ ಫೀವರ್ ಅಂತ ಹೇಳ್ತೀವಿ ನಾವು. ಯಾಕೆ ಬರುತ್ತೆ ಸರ್ ಈ ಕಾಯಿಲೆ ಬೇಸಿಗೆಯಲ್ಲಿ? ಅದು ಬೇಸಿಗೆಯಲ್ಲಿ ಆ ಸೀಸನ್ನೇ ಅಷ್ಟು, ಅದು ವೈರಲ್ ಡಿಸೀಸಸ್, ಅದು ಬೇಸಿಗೆಯಲ್ಲೇ ಬರ್ತದೆ ಯಥೇಚ್ಛವಾಗಿ. ಇನ್ ಯಾವ ಸೀಸನ್ ಅಲ್ಲಿ ಬರಲ್ಲ, ಇದು ವೈರಾಣಿಂದ ಬರ್ತದೆ. ಅದು ಆ ಒಂದು ಕಾರಣದಿಂದ ಇದು ಬೇಸಿಗೆಯಲ್ಲಿ ಬರ್ತಕ್ಕಂಥ ರೋಗ ಇದು. ಈಗ ಹೇಳಿದ್ರೆ ನೀವು ಜರ್ಸಿ ಸಾಕಾಣಿಕೆ ಮಾಡ್ತಾರೆ, HF ಸಾಕಾಣಿಕೆ ಮಾಡಿದ್ದಾರೆ, ಕೆಲವರೆಲ್ಲ ನಾಟಿ ಹಸುಗಳು, ಈಗ ಮಲ್ನಾಡ್ ಗಿಡ್ಡ, ಹಳ್ಳಿ ಕಾರು, ಅಮೃತ್ ಮಾಲ್, ಇನ್ನು ಮುಂತಾದ ಅನೇಕ ಒಂದು ನಾಟಿ ಹಸುಗಳನ್ನ ಸಹ ಸಾಕಾಣಿಕೆ ಮಾಡಿದ್ದಾರೆ ಅಂತ ಹೇಳಿದ್ರ. ಈಗೆಲ್ಲ ಹಸುಗಳನ್ನ ಈ ಬೇಸಿಗೆಯಲ್ಲಿ ಹೊರಗಡೆ ಎಲ್ಲ ಮೇಯಿಸ್ಕೊಂಡು ಬಂದು ಹೋಗೋದು ಉತ್ತಮ ಅಂತ ಹೇಳ್ತೀರಾ, ಇಲ್ಲ ಕಟ್ಟೆ ಮೇಯಿಸೋದು ಉತ್ತಮ ಅಂತ ಹೇಳಿ? ಇಲ್ಲ, ಹೊರಗಡೆ ಬಿಟ್ಟು ಮೇಯಿಸ್ಕೊಂಡು ಬರೋದು ಅಷ್ಟೇ. ಬೇಸಿಗೆಯಲ್ಲಿ ಮಾತ್ರ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಮೇಯಿಸ್ಲಿ ಹೊರಗಡೆ, 11 ಗಂಟೆಯಿಂದ ಒಳಗಡೆ ಕೊಟ್ಟಿಗೆ ಮೇಯಿಸ್ಬೇಕು. ಬಿಸಿಲು ಜಾಸ್ತಿ ಇರ್ತದೆ, ಬಿಡಬಾರ್ದು ನಾವು. 11 ಗಂಟೆಗೊಂದ್ಸರಿ, 4 ಗಂಟೆಗೊಂದ್ಸರಿ, ರಾತ್ರಿ 8 ಗಂಟೆಗೊಂದ್ಸರಿ, 3-4 ಸರಿ ಮೇವು ಹಾಕ್ಬೇಕು. ಈಗ ಹೊರಗಡೆ ಎಲ್ಲ ಬಿಸಿಲಿಗೆ ನಾವು ಹೊಡ್ಕೊಂಡೋದ್ರೆ ಹಾಲಿನ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ, ಖಂಡಿತ ಆಗುತ್ತೆ ಅಂತಾರೆ? ಖಂಡಿತ ಕಡಿಮೆ ಆಗುತ್ತೆ. ನಾನು ಹೇಳಿದಲ್ಲ, ಫಸ್ಟ್ಗೆ ಹೇಳಿದಲ್ಲ, ಈ ಉಷ್ಣಾಂಶ ಜಾಸ್ತಿ ಆದಂಗಲ್ಲಿ ಏನಾಗುತ್ತೆ, ಮೇವು ತಿನ್ನೋದು ಕಡಿಮೆ ಆಗುತ್ತೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ, ನೀರು ಜಾಸ್ತಿ ಕುಡಿಯುತ್ತೆ. ಸೊ ಕೆಲವು ಎತ್ತುಗಳಲ್ಲಿ ಇರೋದ್ರಿಂದ ಕುಂದಿಸುತ್ತದೆ, ಅಂದ್ರೆ ಶಕ್ತಿ ಇರಲ್ಲ, ನಿಶಕ್ತಿ ಮಾಡ್ತವೆ. ಉಷ್ಣಾಂಶ ಜಾಸ್ತಿ ಆಯ್ತು, ಮೇವು ಇಲ್ಲದೇನೆ ಮಾರಾಟ ಮಾಡ್ತಾರೆ, ಅದು ರೈತರ ಲಾಸ್. ಅದು ಹಸುಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು, ಒಳ್ಳೆಯ ಒಂದು ಗುಣಮಟ್ಟದ ಒಂದು ಆಹಾರ ಕೊಟ್ಟಾಗ ಒಳ್ಳೆಯ ಒಂದು ಪೋಷಕಾಂಶಗಳು ಅವಕ್ಕೆ ಒದಗ್ತದೆ ಅಂತ ಹೇಳಿದ್ರ? ಖಂಡಿತ. ಪೋಷಕಾಂಶಗಳ ಕೊರತೆಯಾದಾಗ ಅಂತಂದ್ರೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಈಗ ನೋಡಿ, ಪ್ರೋಟೀನ್ ಅಂಶ ಕೊಟ್ರೆ ಬೇಸಿಗೆಯಲ್ಲಿ ಜೀರ್ಣ ಆಗಲ್ಲ. ಯಾಕಂದ್ರೆ ಆ ತಾಪಮಾನಕ್ಕೆ ಹೇಳಿದಲ್ಲ, ಚಯಾಪಚಯ ಕ್ರಿಯೆ ಅಂದ್ರೆ ಡೈಜೆಷನ್ ಶಕ್ತಿ ಕಡಿಮೆ ಆಗುತ್ತೆ. ಕಡಿಮೆ ಆಯಿತು ಅಂದ್ರೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಇದು ಒಂದಕ್ಕೊಂದು ಚೈನ್. ಮೇವು ತಿನ್ನೋದು ಕಡಿಮೆ ಆಗುತ್ತೆ, ಹಾಲು ನೀಡೋದು ಕಡಿಮೆ ಆಗುತ್ತೆ, ಗರ್ಭ ನಿಲ್ಲಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಇಷ್ಟೆಲ್ಲ ಕಾರ್ಯಗಳಾಗ್ತವೆ. ಈಗ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹಸುಗಳ ಒಂದು ಆರೈಕೆಯನ್ನ ಚೆನ್ನಾಗಿ ಮಾಡಿದಾಗ ಮಾತ್ರ ಅವುಗಳ ಒಂದು ಆರೋಗ್ಯವನ್ನು ಕಾಪಾಡಬಹುದು ಅಂತ ಹೇಳಿದ್ರ. ಹೌದು. ಈಗ ಇಷ್ಟೆಲ್ಲ ಒಂದು ಆರೈಕೆ ಚೆನ್ನಾಗಿ ಮಾಡಿದಾಗ ಅಂದ್ರೆ ಯಾವುದೇ ಸಮಸ್ಯೆಗಳು ಬರಲ್ಲ ಅಂತ ಹೇಳಿದ್ರ. ಈಗ ಹೊರಗಡೆಯಿಂದ ಫುಡ್ ಕೊಡ್ತಾರೆ ಸರ್, ಈಗ ರೆಡಿಮೇಡ್ ಫುಡ್ ಅಂತ ಹೇಳಿ ಕೆಲವೊಂದು ಡೈರಿಗಳಿಂದ ತಂದು ಕೊಡುವಂತದ್ದು, ಅದು ಎಷ್ಟು ಸೂಕ್ತ ಆಗುತ್ತೆ ಸರ್ ಬೇಸಿಗೆ? ಅದು ಸೂಕ್ತ ಆಗುತ್ತೆ, ಬೇಸಿಗೆಯಲ್ಲಿ ಕೊಡಬೇಕು, ಆದ್ರೆ ಪ್ರಮಾಣ ಕಡಿಮೆ ಕೊಡ್ಬೇಕು. ಈಗ ಪ್ರೋಟೀನಿಷಿಯಸ್ ಫುಡ್ ಕಡಿಮೆ ಮಾಡ್ಲೇಬೇಕು, ನಾರಿನಂಶ ಜಾಸ್ತಿ ಕೊಡ್ಲಿ. ನಾರಿನಂಶ ಕೊಟ್ರೆ ಜಾಸ್ತಿ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ದೇಹಕ್ಕೂ ಹೋಗುತ್ತೆ. ಈ ಪ್ರೋಟೀನ್ ಫುಡ್ ಕೊಟ್ರೆ ಏನಾಗುತ್ತೆ, ಡೈಜೆಷನ್ ಆಗಲ್ಲ. ಯಥಾ ಪ್ರಕಾರ ಡೈಜೆಷನ್ ಆಗಲ್ಲ ಅಂದ್ರೆ ಹೊರಗಡೆ ಸಗಣಿಯಲ್ಲಿ ಹೋಗ್ಬಿಡ್ತತಿ. ನಾವು ಕೊಟ್ಟಿದ್ದು ವೇಸ್ಟ್. ಡೈರಿ ಫೀಡ್ಸ್ ಇದೆ, ಡೈರಿ ಫೀಡ್ಸ್ ಅಲ್ಲಿ ಸುಮಾರು ಅಂಶಗಳಿದಾವೆ. ಖನಿಜಾಂಶ ಇದೆ, ಪ್ರೋಟೀನ್ ಅಂಶ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ ಇದೆ. ಅದು ಇಷ್ಟು ಕೆ ಜಿ ಅಂತ ಇರ್ತದೆ, 2-3 ಕೆಜಿ ಕೊಡ್ಬೋದು. ಬೆಳಿಗ್ಗೆ 1.5-2 ಕೆಜಿ, ಸಾಯಂಕಾಲ 1.5-2 ಕೆಜಿ ಕೊಟ್ರೆ ಪರವಾಗಿಲ್ಲ. ಜಾಸ್ತಿ ಕೊಟ್ರೆ ಏನಾಗುತ್ತೆ, ಅದರಲ್ಲಿ ವೇಸ್ಟ್ ಆಗುತ್ತೆ. ಅದು ಫೀಡನು ಕಾಸ್ಟ್ಲಿ ಇದೆ, ಇಲ್ಲ ಅಂತಲ್ಲ ಹೇಳೋದು. ಬೇಸಿಗೆಯಲ್ಲಿ ಮಾತ್ರ ಹಾಲು ನೀಡುವರು ಕಡಿಮೆ ಆಗುತ್ತೆ, ಯಾಕಂದ್ರೆ ವಾತಾವರಣ ಆ ತರ ಇರ್ತದೆ. ಈ ಕೆಲವು ಭಾಗದಲ್ಲಿ ಕೆಲವು ಕೃಷಿಕರು ಕೆಲವೊಂದು ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ ಸರ್, ರಸಮೇವು ಅಂತ ಹೇಳಿ ಮಾಡ್ಕೊಳ್ತಾರೆ. ಈಗ ರಸಮೇವು ಅಂತಂದ್ರೆ ಯಾವ ರೀತಿ ಅವರು ತಯಾರು ಮಾಡ್ಕೊಳ್ಬೇಕಾಗುತ್ತೆ, ಅದನ್ನ ಬೇಸಿಗೆಯಲ್ಲಿ ಯಾವ ರೀತಿ ಬಳಸಬಹುದು ಸರ್? ಈಗ ರಸಮೇವು ಅಂತಂತಂದ್ರೆ ಅದು ಯೂರಿಯಾ ಟ್ರೀಟ್ಮೆಂಟ್, ರಸ ಸೈಲೇಜ್ ಅಂತ ಹೇಳ್ತೀವಿ ನಾವು, ಸೈಲೇಜ್ ಮಾಡ್ತಾರೆ. ಆದ್ರೆ ಈಗ ಬೇಸಿಗೆಯಲ್ಲೂ ಮಾಡ್ತಾರೆ. ಈಗ ಯೂರಿಯಾ ಟ್ರೀಟ್ಮೆಂಟ್ ಅಂತಂದ್ರೆ ಅದನ್ನು ಐತೆ, ಈಗ ದಿನದಲ್ಲಿ ಕಡಿಮೆ ಆಗೈತೆ. ಯಾಕೆಂದ್ರೆ ಈ ಭತ್ತದುಲ್ಲಕ್ಕೆ ನಾವು ಯೂರಿಯಾ ಟ್ರೀಟ್ಮೆಂಟ್ ಮಾಡ್ತೀವಿ, ರಸಮೇವ್ ಮಾಡ್ತೀವಿ. ಈಗ ಯೂರಿಯಾದಲ್ಲಿ ನಿಮ್ ಕೋಟೆಡ್ ಇರೋದ್ರಿಂದ ನಾವು ರಸಮೇವ್ ಮಾಡಕ್ ಬರಲ್ಲ. ಮೊಲಾಸಿಸ್, ಯೂರಿಯಾ ಜೊತೆಗೆ ವಾಟರ್, ಈ ಮೂರು ಸೇರಿ ಭತ್ತದುಲ್ಲಿಗೆ ರಸಮೇವ್ ಮಾಡಿ ಯೂರಿಯಾ ಟ್ರೀಟ್ಮೆಂಟ್ ಮಾಡಿ ನಾವು ಕೊಡ್ತಿದ್ವಿ. ಈಗ ಅದು ಬರಲ್ಲ, ಅದು ಯೂರಿಯಾಗೆ ನಿಮ್ ಕೋಟೆಡ್ ಆಗಿರೋದ್ರಿಂದ ಅದು ಪಾಯ್ಸನ್ ಆಗುತ್ತೆ. ಬೇವಿನ ಎಣ್ಣೆ ಮಿಕ್ಸ್ ಇದೆ ಅಂತ ಹೇಳ್ತೀರಾ? ಹೌದು, ಬೇವಿನ ಮಿಕ್ಸ್ ಇದೆ ಯೂರಿಯಾಗೆ. ಈಗ ಒಂದು 5-6 ವರ್ಷದಿಂದ ಹಂಗೈತೆ ಅದು. ಆ ಒಂದು ಕಾರಣದಿಂದ ಅದು ಬರಲ್ಲ. ಒಣಮೇವು ಪೌಷ್ಟೀಕರಣ ನೀವು ಹೇಳ್ತಾ ಇದ್ರಿ, ಅದೇ ಭತ್ತದೊಳಗೆ ನಾವು ಒಣಮೇವು ಪೌಷ್ಟೀಕರಣ ಅಂತ ಹೇಳಿದಲ್ಲ, ಈಗಿಲ್ಲ, ಮೊದಲು ಮಾಡ್ತಿದ್ವಿ ನಾವು. ಆದಷ್ಟು ಬೇಸಿಗೆಯಲ್ಲಿ ಹಸಿಮೇವು ಮತ್ತು ಒಣಮೇವನ್ನ ಸರಿಯಾದ ಒಂದು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳ್ತೀರಾ? ಹೌದು, ಕೊಡಬೇಕು. ಒಂದು 6 ಕೆಜಿ ಒಣಹುಲ್ ಕೊಡೋಣ, ಇನ್ನು 10-15 ಕೆಜಿ ಹಸಿಮೇವು ಕೊಡೋಣ. ಕೊಡೋದ್ರಿಂದ ಬಾಡಿನೂ ಮೇಂಟೈನ್ ಆಗುತ್ತೆ, ಜೊತೆಗೆ ಬ್ಯಾಲೆನ್ಸ್ಡ್ ಡಯಟು ಆಗುತ್ತೆ. ಈಗ ಕುರಿ ಮೇಕೆಗಳನ್ನ ಯಾವ ರೀತಿ ಸಾಕ್ಬೇಕಾಗುತ್ತೆ ಸರ್ ಬೇಸಿಗೆಯಲ್ಲಿ? ಕಟ್ಟೆ ಮೇಸಕ್ ಬರಲ್ಲ, ಹೊರಗಡೆ ಎಲ್ಲ ಗುಡ್ಡಗಾಡೆಲ್ಲ ತಿರುಗಾಡಿಕೆ ಅಂತ ಬರ್ತವೆ. ಬೇಸಿಗೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಸರ್ ಕುರಿ ಮೇಕೆಗಳನ್ನು? ಕುರಿ ಮೇಕೆಗಳನ್ನ ಇದರಲ್ಲಿ ಸೆಬೇಸಿಯಸ್ ಗ್ಲ್ಯಾಂಡ್ ಜಾಸ್ತಿ, ಅಂದ್ರೆ ಬೆವರಿನ ಗ್ರಂಥಿಗಳು ಜಾಸ್ತಿ. ನೋಡ್ರಿ, ಬೇಸಿಗೆ ಬಂತ ತುಪ್ಪಳ ಕಟ್ ಮಾಡ್ತಾರೆ, ಉಣ್ಣೆ ಕಟ್ ಮಾಡ್ಬಿಡ್ತಾರೆ. ಅವ್ರು ಯಾಕೆ ಮಾಡ್ತಾರೆ ಅಂತಂದ್ರೆ, ಅವ್ರು ಗ್ಲ್ಯಾಂಡ್ ಜಾಸ್ತಿ ಇದಾವೆ, ಅಂದ್ರೆ ಗ್ರಂಥಿಗಳು ಜಾಸ್ತಿ ಕುರಿ ಮೇಕೆಯಲ್ಲಿ. ಗ್ರಂಥಿಗಳಲ್ಲಿರ್ತವೆ, ಈಗ ನೋಡ್ರಿ, ಮಧ್ಯಪದರ ಒಳಪದರ, ಮಧ್ಯಪದರದಲ್ಲಿ ಇರ್ತದೆ ಗ್ಲ್ಯಾಂಡ್, ಸೆಬೇಸಿಯಸ್ ಗ್ಲ್ಯಾಂಡ್ ಅಂತ, ಅದು ಸ್ವೆಟ್ ಗ್ಲ್ಯಾಂಡ್. ಅದು ಕುರಿ ಮೇಕೆಯಲ್ಲಿ ಜಾಸ್ತಿ ಅದು ಆಗಿರೋದ್ರಿಂದ ಇದು ಸಮಸ್ಯೆ ಇಲ್ಲ. ಆ ಹೊರಗಡೆ ಹೋದ್ರು ಸುಧಾರಿಸ್ಕೊಳ್ತೇವೆ, ಮಳೆಗಾಲ ಬೇಸಿಗೆಕಾಲ ಬಂದ್ರು ಅದಕ್ಕೇನು ತೊಂದರೆ ಆಗಲ್ಲ, ಬ್ರೀಡ್ದು ಯಾವುದು ತೊಂದರೆ ಆಗಲ್ಲ. ಜೊತೆಗೆ ಚೆನ್ನಾಗಿ ಮೇಯ್ತವೆ, ಹಾಲು ಕೊಡ್ತವೆ, ಮರಿ ಆಗ್ತವೆ, ಉಣ್ಣೆ ಕೊಡ್ತದೆ, ಮಾಂಸ ಕೊಡ್ತದೆ, ಎಲ್ಲ ಕೊಡ್ತದೆ. ಕುರಿ ಮೇಕೆಗಳಲ್ಲಿ ಸಮಸ್ಯೆ ಇಲ್ಲ. ಈಗ ಎತ್ತುಗಳಲ್ಲೂ ಎಮ್ಮೆಗಳಲ್ಲಿ ಹಸುಗಳಲ್ಲಿ ಈಗ ಎಲ್ಲೆಂದ್ರಲ್ಲೇ ನೀರ್ ಸಿಗ್ತವೆ, ಮೈಯೆಲ್ಲ ತೊಳಿತಾರೆ. ಈಗ ಕುರಿ ಮೇಕೆಗಳಿಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮೈ ತೊಳೆಯೋದು ಕಡಿಮೆ ಅನ್ಸುತ್ತೆ? ಇಲ್ಲ, ಕುರಿ ಮೇಕೆಗಳು ಯಾರು ಮೈ ತೊಳೆಯಲ್ಲ, ಹೇಳ್ದಲ್ಲ ಉಣ್ಣೆ ಕಟ್ಕೊಂಡೋಗ ಬಿಡ್ತಾರ ಅವಾಗ. ಈಗ ಸಾಕಷ್ಟು ದೀರ್ಘಕಾಲ ಅವಕ್ಕೆ ಮೈ ಮೇಲೆ ನೀರ್ ಬೀಳಲಿಲ್ಲ ಅಂತಂದ್ರೆ ಏನು ಪರಿಣಾಮ ಬೀರಲ್ಲ ಸರ್ ಆರೋಗ್ಯದ ಮೇಲೆ? ಇಲ್ಲ, ಆರೋಗ್ಯದ ಮೇಲೆ. ಈಗ ಕುರಿ ಮೇಕೆಗೆ ಅದು ನೈಸರ್ಗಿಕವಾಗಿ ಬಂದಿರತಕ್ಕಂಥದ್ದು ಉಣ್ಣೆ ಇದೆಯಲ್ಲ, ಉಣ್ಣೆನ ತಡೆಗಟ್ಬಿಡುತ್ತೆ. ಬಿಸಿಲಾಗ್ಲಿ ಮಳೆಗಾಲ ಆಗ್ಲಿ ನಿಂದ್ರೂ ಅದಕ್ಕೇನ್ ಸಮಸ್ಯೆ ಇಲ್ಲ. ನೀರ್ ಕುಡಿತತೆ, ಬೆವರಿನ ಮುಖಾಂತರ ಹೋಗ್ತಾ ಇರ್ತದೆ, ನೈಸರ್ಗಿಕವಾಗಿ ಅದು ಕೊಟ್ಬಿಟ್ಟದೆ ಗಾಡ್ ಗಿಫ್ಟ್ ಅದಕ್ಕೆ. ಹಂಗಾಗಿ ಕುರಿ ಮೇಕೆ ಸಮಸ್ಯೆ ಇಲ್ಲ, ಬಂದಿರೋದು ಹಸುಗಳಿಗೂ ಎತ್ತುಗಳಿಗೂ ಎಮ್ಮೆಗಳು. ಸರ್, ನೀವ್ ಹೇಳಿದ್ರ ಈಗ ಹಸು ಎತ್ತು ಎಮ್ಮೆಗಳಿಗೆ ಅಂತಂದ್ರೆ ಶುದ್ಧವಾದ ಕೊಳವೆ ಬಾವಿನ ನೀರನ್ನ ಕೊಡ್ತಾರೆ, ಕುಡಿಸ್ತಾರೆ, ನೀರಿನಿಂದ ಬರ್ತಕ್ಕಂಥದ್ದು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ? ಇಲ್ಲ. ಈಗ ಬಹುತೇಕ ಕುರಿ ಮೇಕೆಗಳು ಅಂದ ತಕ್ಷಣ ಎಲ್ಲೆಂದ್ರಲ್ಲೇ ಇವತ್ತು ಹೊಂಡಗಳಲ್ಲಿ ನೀರು ಕುಡಿಸುವಂತದ್ದು, ಅಲ್ಲಿ ಇಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ಇರೋಂತ ಮಳೆ ನೀರನ್ನ ಕುಡಿಸುವಂತದ್ದು ಇದೆಲ್ಲ ಮಾಡ್ತಾರೆ ಸರ್, ಇದು ಶುದ್ಧವಾದ ನೀರು ಅಂತ ಅನ್ಸುತ್ತೆ? ಖಂಡಿತ ಶುದ್ಧವಾದ ನೀರು ಅದು. ಈಗ ನಾನು ಲಾಸ್ಟ್ ಟೈಮ್ ಹಿಂದಿನ ಸಾರಿ ಹೇಳಿದ್ದೆ, 50 ವರ್ಷದಿಂದ ನಾವು ಮಳೆ ಬರಬೇಕಾದ್ರೆ ಈ ಹಳ್ಳಗಳಲ್ಲಿ ನೀರು ತೋಡಿದ್ರೆ ಹಂಗೆ ಕುಡಿತಿದ್ವಿ ಅಂತ ಹೇಳಿದೆ. ಈಗಲೂ ಅದನ್ನ ಹೇಳ್ತೀನಿ, ಹೊಂಡಗಳಲ್ಲಿ ಯಾವುದೇ ಕೆರೆ ಕಟ್ಟೆಗಳಲ್ಲಿ ಕುಡಿಸಿದ್ರೆ ಯಾವ ತರ ರೋಗನೂ ಇಲ್ಲ, ಶುದ್ಧವಾದ ನೀರು ಅದು. ಏನು ಸ್ವಲ್ಪ ಜಂತು ಹುಳ ಆಗ್ಬಹುದು ಅಷ್ಟೇ, ಜಂತುಳ ಆದ್ಬಿಟ್ರೆ ಇನ್ನೇನು ಆಗಲ್ಲ, ನೈಸರ್ಗಿಕವಾಗಿ ಬಂದಿರತಕ್ಕಂಥ ಒಳ್ಳೆ ನೀರು ಏನಾಗಲ್ಲ, ಕುಡಿಸ್ಬಹುದು. ಅಂದ್ರೆ ಈಗೆಲ್ಲ ಕಶ್ಮಲಗಳು ಜಾಸ್ತಿ ಆಗ್ತಾ ಇದೆ ಸರ್, ಕೆರೆ ಕಟ್ಟೆಗಳಲ್ಲಿ, ಚೆಕ್ ಡ್ಯಾಮ್ಗಳಲ್ಲಿ. ಈ ದೃಷ್ಟಿಯಿಂದ ನಾನು ಈ ಪ್ರಶ್ನೆ ಕೇಳಿದೆ. ಅಲ್ಲ, ಅದು ಒಳ್ಳೇದೇ, ಕೇಳಿದ್ದೇನು ತಪ್ಪಂತಲ್ಲ, ಒಳ್ಳೇದೇ. ಅದ್ ಹೇಳಿದ್ನಲ್ಲ, ಅದ್ರಲ್ಲಿ ಜಂತುಗಳಾಗ್ಬಹುದು. ನಾವು 3 ತಿಂಗಳಿಗೊಂದ್ಸರಿ ಜಂತುಗಳಿಗೆ ಜಂತಿನ ಟಾನಿಕ್ ಹಾಕಿದ್ರೆ ಆ ಡಿವಾರ್ಮಿಂಗ್ ಆಗುತ್ತೆ. ಅದು ಈಗ ಸಾಮಾನ್ಯವಾಗಿ ಕುರಿ ಮೇಕೆಗಳಲ್ಲಿ ಈಗ ಬೇಸಿಗೆಯಲ್ಲಿ ಏನಾದ್ರೂ ರೋಗ ರುಜಿನಗಳು ಬರ್ತವೆ ಸರ್? ಬರ್ತವೆ, ಈಟಿ ಬರ್ತದೆ, ಎಂಟ್ರೋಟಾಕ್ಸಿನ್ ಕರುಳು ಬೇನೆ ಬರ್ತದೆ. ಈಗ ನಾವು ನೋಡ್ರಿ, ಅದು ಮಾರ್ಚ್ ಅಲ್ಲಿ ಮಾಡ್ಬೇಕದು, ಮುಂಗಾರು ಸ್ಟಾರ್ಟ್ ಆಗಿದಕ್ಕಿಂತ ಮೊದಲು ನಾವು ಕರುಳು ಬೇನೆ ಇಂಜೆಕ್ಷನ್ ಹಾಕ್ಬೇಕು, ಎಂಟ್ರೋಟಾಕ್ಸಿಮಿ ವ್ಯಾಕ್ಸಿನೇಷನ್ ಮಾಡ್ಬೇಕು. ಅಂದ್ರೆ ಮುಂಜಾಗ್ರತಾ ಲಸಿಕೆಗಳು ಹಾಕ್ಬೇಕು. ಯಾವ ಮಳೆ ಬೀಳುತ್ತೆ ಆ ಚಿಗುರಿಗೆ ಬರ್ತದೆ, ಆ ಚಿಗುರು ತಿಂದ ತಕ್ಷಣ ಕುರಿಗಳು ಈ ರೋಗ ಬರ್ತದೆ. ಸರ್, ಕೊನೆಯದಾಗಿ ನಮ್ಮ ಕೃಷಿಕರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಿ ಸರ್? ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಒಂದು ಪಶುಗಳ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ನಿರ್ವಹಣೆ ಮಾಡ್ತಂತಂದ್ರೆ ಒಳ್ಳೆ ಆಹಾರ ಕೊಡ್ರಿ, ಒಳ್ಳೆ ನೀರು ಕೊಡ್ರಿ, ಕೊಟ್ಟಿಗೆನ ಶುದ್ಧವಾಗಿ ಇಟ್ಕೊಳ್ರಿ, ಬೇಸಿಗೆಯಲ್ಲಿ ಬಂದಿರತಕ್ಕಂಥದ ಮೇಲ್ಗಡೆ ತಳ್ಳನ ಶೀಟ್ ಹಾಕ್ರಿ, ಆಸ್ಪಸ್ಟೋಸಿಸ್ ಅಂತ ಹೇಳ್ದಲ್ಲ ತಗಡುಗಳು, ಅವನ್ನ ಹಾಕ್ರಿ. ಜೊತೆಗೆ ಶೆಡ್ಗಳು ಚೆನ್ನಾಗಿ ಇಟ್ಕೊಳ್ರಿ, ಸುತ್ತಮುತ್ತ ವಾತಾವರಣ ನೆರಳಿರ್ತಕ್ಕಂತ ಗಿಡ ಮರಗಳನ್ನ ಬೆಳೆಸ್ರಿ, ತಂಪಾಗಿಡ್ರಿ. ತಂಪಾಗಿಟ್ರೆ ಯಾವುದು ಏನು ಬರಲ್ಲ, ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಯಾವುದೇ ರೋಗಗಳು ಬರಲ್ಲ, ಸುರಕ್ಷಿತವಾಗಿರ್ತವೆ, ಚೆನ್ನಾಗೂ ಇರ್ತವೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಕೃಷಿಗೆ ಉಪಕಸಬಾಗಿ ಇವತ್ತು ನಾವು ಪಶು ಸಾಕಾಣಿಕೆ ಮಾಡಿದ್ರೆ ಕೃಷಿ ಏನಾದ್ರೂ ನಮಗೆ ಲಾಭದಾಯಕ ಆಗ್ಲಿಲ್ಲ ಕಾರಣಾಂತರಗಳಿಂದ, ಈಗ ಮಳೆ ಬರಲಿಲ್ಲ, ಅಕಾಲಿಕವಾದಂತ ಒಂದು ಏನಾದ್ರೂ ಹವಾಮಾನ ಉಂಟಾಯಿತು, ರೋಗ ರುಜಿನಗಳು ಬಂದಾಗ, ಬೆಳೆ ಲಾಸ್ ಆದಾಗ ಕೃಷಿ ನಮಗೆ ಲಾಸ್ ಆಗುತ್ತೆ, ಅವಾಗ ನಮ್ಮನ್ನ ರೈತರನ್ನ ಕೈ ಹಿಡಿಯುವಂತದ್ದೇ ಈ ಉಪಕಸಬು. ಹೌದು, ಈ ಉಪಕಸಬು ನಮಗೆ ಲಾಭದಾಯಕ ಆಗಬೇಕು ಅಂತಂದ್ರೆ ಇಷ್ಟೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬೇಕು ಅಂತ ವಹಿಸಬೇಕು. ನಾವು ಕ್ರಮವಾಗಿ ಕಾಲಕಾಲಕ್ಕೆ ತಕ್ಕಂತೆ ಲಸಿಕೆಗಳು ಹಾಕಿಸಿಕೊಂಡು ರೋಗ ರುಜಿನಗಳನ್ನ ಸರಿದೂಗಿಸ್ಕೊಂಡು ನಮ್ಮ ಕೊಟ್ಟಿಗೆ ಆಹಾರ ಪದ್ಧತಿಗಳನ್ನ ಮಾಡ್ಕೊಂಬಂದ್ರೆ ಖಂಡಿತ ಲಾಭ ಇದೆ ಅಂತ ಹೇಳ್ತೀನಿ. ಒಟ್ಟಾರೆ ಈ ಬೇಸಿಗೆ ಕಾಲದಲ್ಲಿ ಪಶುಗಳ ಒಂದು ನಿರ್ವಹಣೆಯಲ್ಲಿ ಏನಾದರೂ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಖಂಡಿತ, ಹತ್ತಿರ ಇರೋ ಪಶು ಚಿಕಿತ್ಸಾ ಆಸ್ಪತ್ರೆಗಳು ಇರ್ತವೆ, ಬಂದು ಭೇಟಿ ಆದ್ರೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮಲ್ಲಿರ್ತಕ್ಕಂಥ ಮೇನ್ ಬೀಜನು ಚಿಕಿತ್ಸೆ ನೀಡೋದಕ್ಕೆ ಏನ್ ಅನುಕೂಲ ಇದೆ ಅದು ಮಾಡಿಕೊಡ್ತೀವಿ. ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್. 9885620055. ಮತ್ತೊಮ್ಮೆ 9885620055. ಒಳ್ಳೇದು ಸರ್. ಇಲ್ಲೇ ತನಕ ಬೇಸಿಗೆ ಕಾಲದಲ್ಲಿ ಈ ಒಂದು ಪಶುಗಳ ಒಂದು ಆರೈಕೆ ಯಾವ ರೀತಿ ಮಾಡಬೇಕು, ಒಟ್ಟಾರೆ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಬೇಸಿಗೆ ಕಾಲದಲ್ಲಿ ಪಶುಗಳ ಸಮಗ್ರ ನಿರ್ವಹಣೆ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಮಾರ್ಚ್ ತಿಂಗಳ 8ನೇ ತಾರೀಕು ಶನಿವಾರ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಗೌರವಾನ್ವಿತ ವಾಸುದೇವ್ ರೋಣ್ ಅವರಿಂದ ಸಂದೇಶ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ವಾಸುದೇವ್ ರೋಣ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಚಿತ್ರದುರ್ಗ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸುವುದಲ್ಲದೆ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷನು ಕೂಡ ಹೌದು. ಪ್ರತಿ ವರ್ಷ ನಾವು ಲೋಕದಲತ್ತುಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ವಿಷಯ ತಮಗೂ ಕೂಡ ಗೊತ್ತಿದೆ. ಮುಂದಿನ ತಿಂಗಳು ಅಂದರೆ 8/3/2025 ಮತ್ತು 2ನೇ ಶನಿವಾರ ನಮ್ಮ ಜಿಲ್ಲೆಯಾದ್ಯಂತ ಮತ್ತೆ ನಾವು ಬೃಹತ್ ಲೋಕದಲತ್ತನ್ನು ಏರ್ಪಡಿಸಿದ್ದೀವಿ. ಇದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಆ ದಿನ ಬೃಹತ್ ಲೋಕದಲತ್ತನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ನಾವು ಅದನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ತಮಗೆ ಈ ಲೋಕದಲತ್ತಿನಲ್ಲಿ ಎಂಥ ಪ್ರಕರಣಗಳನ್ನು ಎತ್ತರ್ಥಪಡಿಸಿಕೊಳ್ಬಹುದು ಅನ್ನೋ ಸಂದೇಹ ಬರಬಹುದು. ಈ ವಿಷಯವಾಗಿ ನಾನು ನಿಮಗೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಸಿವಿಲ್ ಪ್ರಕರಣಗಳಲ್ಲಿ ಎಲ್ಲಿ ಎಲ್ಲಿ ಸಂಧಾನ ಏರ್ಪಡಿಸಿ ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆಯೋ ಅವೆಲ್ಲ ಪ್ರಕರಣಗಳನ್ನು ನಾವು ಕೈಗೆಟ್ಕೊಳ್ತೇವೆ. ಅದೇ ರೀತಿ ಕ್ರಿಮಿನಲ್ ವ್ಯಾಜ್ಯಗಳಲ್ಲಿ ಕೂಡ ರಾಜಿಯಾಗಬಲ್ಲಂಥ ಪ್ರಕರಣಗಳನ್ನು ನಾವು ತೆಗೆದುಕೊಂಡು